ಚೌಡ್ಲು ಸರ್. ಚೌಡ್ಲು, ಹಾ ಬೊಪ್ಪನವ್ರೆ ಹೇಳಿ ಸರ್. ಪ್ರಶ್ನೆ ನಿಮಗೆ, ಯಾವ ಮರಗಿಡಗಳ ಕಾಂಡಗಳಲ್ಲಿ ಹಣ್ಣುಗಳು ಕಾಯಿಗಳು ಮೂಡ್ತವೆ? ಮರಗಿಡಗಳ ಕಾಂಡಗಳಲ್ಲಿ, ಈಗ ಉದಾಹರಣೆ ಮಾವಿನಲ್ಲಿ ಕಾಂಡದ ಮೇಲೆ ಹಣ್ಣು ಕಾಣೋದು ಬಹಳ ಕಡಿಮೆ ಅಲ್ವಾ? ಹಾಂ, ಆದರೆ ಕೆಲವೊಂದು ಮರಗಳ ಕಾಂಡಗಳಲ್ಲಿ ಹಣ್ಣುಗಳು ಕಾಣ್ತವೆ, ಯಾವುದು? ಹಲಸು. ಸರಿಯಾಗಿ ಹೇಳಿದ್ರಿ. ಪಪ್ಪಾಯ ಕಾಂಡದಲ್ಲೇ ಕಾಣುತ್ತೆ, ಅದರಲ್ಲೇನು ರಂಬೆ ಕೊಂಬೆಗಳಲ್ಲೂ ಬರುತ್ತೆ, ಆದರೂ ಕಾಂಡಕ್ಕೆ ಹೊಂದ್ಕೊಂಡಿರುತ್ತೆ. ಸರಿಯಾಗಿ ಹೇಳಿದ್ರಿ. ಹೌದು, ಮತ್ತೆ ಹತ್ತಿ. ಹತ್ತಿ, ಹೌದು ಹತ್ತಿ. ಆಮೇಲೆ ಮತ್ತೆ ಹತ್ತಿಲಿ ಇನ್ನೊಂದ್ ತರ ಬರುತ್ತೆ ಸರ್, ಹತ್ತಿ ಇನ್ನೊಂದು ಸೆಕೆಂಡ್ ವೆರೈಟಿ. ಅಂಜೂರ. ಅಂಜೂರ ಕರೆಕ್ಟ್ ಸರ್. ಹೌದು. ಆಮೇಲೆ ಇಲ್ಲ, ಗೊತ್ತಿದೆ, ತಕ್ಷಣ ನೆನಪಾಗ್ತಲ್ಲ. ಇನ್ನು ನೋಡೋಣ, ಮುಂದೆವರು ಮಾತಾಡ್ತಾರಲ್ಲ, ಆಲಿಸ್ತಾ ಇರಿ. ಆಗಲಿ, ನಮಸ್ಕಾರ. ಕೇಳಿದ್ರೆ ಪ್ರಶ್ನೆ ನಿಮ್ಮ ಮುಂದಿದೆ, ಯಾವ ಮರಗಿಡಗಳ ಕಾಂಡಗಳಲ್ಲಿ ಹಣ್ಣು ಕಾಯಿಗಳು ಮೂಡುತ್ತವೆ? ಬೋಪಯ್ಯನವರು ಹಲಸು, ಅಂಜೂರ, ಹತ್ತಿ, ಪಪ್ಪಾಯ ಹೇಳಿದರೆ ಇನ್ನೂ ಎರಡು ಮೂರು ನಾಲ್ಕು ಸಿಗ್ಬೋದು, ಪ್ರಯತ್ನ ಮಾಡಿ ಹುಡುಕಿ. ನಿಮ್ಮ ಕರೆಗಳು ನಮಗೆ ತಲುಪಲಿಕ್ಕೆ ಸಂಖ್ಯೆ ಗೊತ್ತಿದೆ, ಕರೆಗಳು ಬರ್ತದವೆ. 08-2-7-2-2-0-0-0-0-6 ಕರೆ ಯಾರದು ನೋಡೋಣ. ನಮಸ್ಕಾರ, ಯಾರು ತಾವು? ಕಡಿತವಾಯಿತು. ಮಾತಾಡಿ ಶ್ರೋತೃಗಳೇ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ಬರುವ ದಿನಗಳಲ್ಲಿ ಸಂಜೆ ಕಿಸಾನ್ವಾಣಿಯಲ್ಲಿ ನಿಮಗೆ ಉಪಯುಕ್ತವಾದ ವಿಚಾರಗಳ ಕಾರ್ಯಕ್ರಮಗಳು ಮೂಡಿಬರ್ತದವೆ ಶ್ರೋತೃಗಳೇ. ವಿಶೇಷವಾಗಿ ಕಾಳುಮೆಣಸು ಮತ್ತು ಏಲಕ್ಕಿಯಲ್ಲಿ ನೀರುಣಿಸುವ ಕುರಿತಂತೆ ನಾಳೆ ಮತ್ತು ನಾಡದ್ದು ಡಾಕ್ಟರ್ ಎಸ್ ಜೆ ಅಂಕೇಗೌಡರು ಮಾತನಾಡಿರುವ ಸಂಗತಿಗಳು ಬಿತ್ತರವಾಗ್ತದವೆ, ಉಪಯುಕ್ತವಾದ ವಿವರಗಳು ನಿಮಗೆ ಲಭಿಸ್ತವೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ? ಯಾರು? ಹಲೋ ಸರ್, ಮಾತಾಡಿ, ಯಾರು ತಾವು? ನಾನು ಉದಯ ಕುಮಾರ್. ಉದಯ್ ಕುಮಾರ್ ಎಲ್ಲಿಂದ ಅಣ್ಣ? ಚಟ್ಟಿಮಾನಿ. ಚಟ್ಟಿಮಾನಿ ಪದಕಲ್ಲು ಗ್ರಾಮ. ಕೆದಕಲ್ಲ? ಪದಕಲ್ಲು. ಪದಕಲ್ಲು. ನಿಮ್ಮ ರೇಡಿಯೋ ಸ್ವಲ್ಪ ಕಡಿಮೆ ಮಾಡ್ತೀರಾ ಸದ್ದು? ಎಷ್ಟೆಕರೆ ಕಾಫಿ ತೋಟ ಇದೆ ಉದಯ ಕುಮಾರ್ ಅಣ್ಣ? ಕಾಫಿ ಸರ್ ನಮ್ಗೆ ಎಲ್ಲ ಎರಡು ಎಕರೆ ಬರ್ತದೆ ಸರ್, ಅಣ್ಣ ಸಮುದ್ರ ರೋಡ್ ಡಿವೈಡ್ ಆಗಿದ್ದಾರೆ. ಹಾಗೆ ಗದ್ದೆ ಏಲಕ್ಕಿ ಬೆಳೀತಾ ಇಲ್ಲ ಸರ್, ತಂದೆಯವರು ಬೆಳೀತಾ ಇದ್ರು. ಗದ್ದೆ ಗದ್ದೆ ನಾಟಿ ಮಾಡ್ತೀವಿ ಸರ್, ಸ್ವಲ್ಪ ಅಡಿಕೆ ಹಾಕಿದ್ವಿ. ಅಡಿಕೆ ಗದ್ದೆ ಎಷ್ಟು ಬೆಳಿತೀರಿ? ಗದ್ದೆ ಒಂದು ಒಂದು ಎಕರೆ ನಾಟಿ ಮಾಡ್ತೀವಿ ಸರ್. ಹೌದಾ, ದನ ಕರುಗಳು ಇಟ್ಕೊಂಡಿದ್ದೀರಾ? ದನಗಳು ಗೋ ಕಳತನ ಹೊಡ್ತು, ಹಾಗೆ ಹಟ್ಟಿ ಇದೆ ಸರ್. ಕೆಲವೊಂದ್ಸರಿ ಕೊಡ್ತೀವಿ ಅಂತಂದ್ರು ತಗೊಳ್ಳಲ್ಲ, ಕಳತನ ಮಾಡ್ಬಿಟ್ರ ಗೋಗಳು. ರಾತ್ರಿ ನಾವು ನಿದ್ದೆ ಮಾಡುವಾಗ ಮುಸ್ಲಿಮ್ಸ್ ಕದ್ಬಿಟ್ರು. ಹಾಗೆ ನಮ್ಗೆ ದಿನಸಿ ಅಂಗಡಿ ಬಟ್ಟೆ ಅಂಗಡಿ ಇದೆ ಸರ್, ಬಟ್ಟೆ ಅಂಗಡಿ ಒಂದೊಂದ್ಸಲ ಕಳತನ ಆಯ್ತು. ಹಾಗೆ ದನಗಳು ಕಳತನ ಆಯ್ತು ಸರ್, ಇಲ್ಲಿ ಸ್ವಲ್ಪ ಪೊಲೀಸ್ ಡ್ಯೂಟಿ ನೋಡ್ತಾ ಇಲ್ಲ. ಅದರಿಂದ ಪೊಲೀಸ್ ಇಲಾಖೆಯವ್ರಿಗೆ ಮನವಿ ಮಾಡಿ ಕಟ್ಟೆಚ್ಚರದಿಂದ ತಗೋಬೇಕಂತಿದ್ದೀನಿ ಸರ್. ಮಾತಾಡಿ ನಿನ್ನೆ ರೇಡಿಯೋದಲ್ಲಿ ಅವರು ಅವ್ರ ಹೆಸರು ಷಣ್ಮುಖಂ ಅಂತ, ನಿನ್ನೆ ನಿಮ್ಮ ನೀವು ರೇಡಿಯೋ ಪ್ರೋಗ್ರಾಮ್ ಮಾಡಿದ್ರಲ್ಲ, ಅವ್ರು ಒಂದು ಕರ್ಫ್ಯೂ ಅಂತ ಹೇಳಿದ್ರು ತಗೊಳ್ಳಿ ಅಂತ. ಸಾಕ್ಬೇಕಂತಿದ್ದೀವಿ ಸರ್. ಈಗ ಕೋಳಿ ಸಾಕಣೆ ಮತ್ತೆ ಹಂದಿ ಸಾಕಣೆ ಎಲ್ಲ ಮಾಡ್ತೀನಿ. ಎಷ್ಟು ಕೋಳಿ ಇದಾವೆ? ಕೋಳಿಗಳೊಂದು ಈಗ ನಾಟಿ ಕೋಳಿ ಅಂದ್ರೆ ಅದು ನನ್ಗೆ ಬರೋದಿಲ್ಲ, ನಾನು ಇನ್ನು ಮ್ಯಾರೇಜ್ ಆಗಿಲ್ಲ. ಹೆಣ್ಣು ಮಕ್ಕಳು ಅಂದ್ರೆ ಮರಿ ಮಾಡ್ತಾರೆ. ಈ ಮರಿ ಒಂದ್ಸಲ ಆಗಿತ್ತು, ಹತ್ತು ಮರಿ, ಅದೆಲ್ಲ ಹೋಗ್ಬಿಡ್ತು. ಉದಯ ಕುಮಾರ್ ನಿಮಗೊಂದು ಪ್ರಶ್ನೆ. ಸರ್, ಅದೇ ಯಾವ ಮರಗಿಡಗಳ ಕಾಂಡಗಳಲ್ಲಿ ಹಣ್ಣು ಕಾಯಿಗಳು ಮೂಡುತ್ತವೆ ಅನ್ನೋದು ಪ್ರಶ್ನೆ. ಅದೇ ಮೊದಲಾಗ ಅವರು ಉತ್ತರ ಹೇಳಿದ್ರು, ಹಾಗೆ ಹಲಸು ಹಣ್ಣು ಮೊದಲನೇದಾಗಿ. ಹೌದು, ಹಲಸು, ಹತ್ತಿ, ಅಂಜೂರ. ಅಂಜೂರ ಹೇಳಿದ್ರಿ ನೀವು. ಪಪ್ಪಾಯ ಕೆಲವು ಅವ್ರು ಹೇಳಿದ ಅಷ್ಟೇ ಗೊತ್ತು. ಬಾಳೆ, ಬಾಳೆ, ಬಾಳೆ ಕಾಂಡದಿಂದಲೇ ಬರೋದು. ಬಾಳೆ ಕಾಂಡದಿಂದ, ಅದಕ್ಕೇನು ಮತ್ತೆ ರಂಬೆ ಕೊಂಬೆ ಏನು ಇರೋದಿಲ್ಲ ಅಲ್ವಾ? ಇರೋದಿಲ್ಲ. ಬಿಂಬಳಿ ಬಿಂಬಳಿ ಅನ್ಕೊಂಡು ಒಂದು ಹುಳಿ ಹಣ್ಣು ಬರುತ್ತೆ, ಪಣಪುಳಿ ಹೌದು ಅದನ್ನು ಕಾರಣದಿಂದ ಬರೋದು ಅಲ್ವಾ, ಅದೊಂದು ಅದೇ ಕಾಚಿಬಿಳಿ ಹುಳಿ ನೀರು ತೆಗಿ ತೆಗಿತಿಲ್ಲ ಸರ್. ಹಾ ನೋಡಿ ಅದೇ ಹೌದು ಕಾಚಂಪುಳಿ ಆಗಲೇ ಹೆಚ್ಚು ಮಾಡಿದೆ. ಹಾ ಹಾ ಹಾ ನೀವು ಹೇಳಿದ್ರಿ ಹೌದು ಹೌದು. ಹೀಗೆ ನಿಸರ್ಗದ ವಿಶೇಷ ಗುಣಗಳು ಇದಾವಲ್ವಾ. ಮುಂದಕ್ಕೆ ಎಲಕ್ಕೆ ಬೆಳೀತಂದ್ರೆ ಸರ್ ಕಣ್ಣು ಸಬ್ಸಿಡಿ ಎಲ್ಲ ಸಿಕ್ಕಿದ್ರೆ ಸಹಾಯಧನ ಎಲ್ಲ ಉಂಟು. ಹಾ ಹಾ ಹಾ ಎಲಕ್ಕಿ ಬೆಳಿಬೇಕು, ಹಂಗೆ ಎಲಕ್ಕಿ ತೋಟ ಬಿಚ್ಕೊಂಡಿದೆ ಮಾಡಿ ಮಾಡಿ. ಹಂಗೆ ಮೋಟರ್ ಸಿಮೆಂಟ್ ಮೋಟರ್ ತಗೊಂಡಿದ್ದೀನಿ ಸರ್, ಈಗ ಸಿಮೆಂಟ್ ನಿಲ್ಸ್ಬಿಟ್ಟಿದ್ದಾರೆ. ಹೌದಾ, ಓಹೋ ಮುಂದಕ್ಕೆ ಎಲೆಕ್ಷನ್ ಆದ್ಮೇಲೆ 5 ಲಕ್ಷ ಕೊಡ್ಬೋದು. ಆಗ್ಲಿ, ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮಡಿಕೇರಿ ಆಕಾಶವಾಣಿಯಿಂದ ಬಿತ್ತರವಾಗ್ತಾ ಇದೆ. 7:20 ತನಕ ಕಾರ್ಯಕ್ರಮ ಇರುತ್ತೆ. ಮಾತಾಡಿ, ಸಂಪರ್ಕ ಮಾಡಿ, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ, ಯಾರು ತಾವು? ಕಡಿತವಾಯಿತು. ಕೇಳಿದ್ರೆ 08-2-2-2-0-0-0-0-6 ಈ ಸಂಖ್ಯೆ ಲಭ್ಯ ಇದೆ. ಹೇಳಿ, ಯಾರು ಮಾತಾಡಿ, ಯಾರು ತಾವು? ವ್ಯತ್ಯಾಸ ಆಗ್ತಾ ಇದೆ. ಕೇಳಿದ್ರೆ ಬೇಸಿಗೆ ದಿನಗಳಲ್ಲಿ ವಿಶೇಷವಾಗಿ ಕಾಳುಮೆಣಸು ಮತ್ತು ಏಲಕ್ಕಿ ಹಾಗೆ ಇತರೆ ಬೆಳೆಗಳ ಸಂರಕ್ಷಣೆಯತ್ತ ಗಮನ ಹರಿಸೋದು ಒಳ್ಳೆಯದೆ. ನೀರು ಕೊರತೆಯಾಗಿ ನೀರಿನ ಕೊರತೆಯಿಂದ ಬೆಳೆಗಳು ಬಳಲಿ ತೊಂದರೆ ಆದರೆ ನಾವು 4-6 ವರ್ಷಗಳ ಕಾಲ ಶ್ರಮಪಟ್ಟಿದ್ದು ವ್ಯರ್ಥವಾಗಿ ಹೋಗ್ಬಿಡುತ್ತೆ. ವಿಶೇಷವಾಗಿ ಕಾಳುಮೆಣಸು ತುಂಬ ನೀರಿನ ಕೊರತೆಯನ್ನು ಸಹಿಸಿಕೊಳ್ಳೋದಿಲ್ಲ, ಹಾಗೆ ಅತಿ ನೀರನ್ನು ಅದು ಒಪ್ಪಿಕೊಳ್ಳೋದಿಲ್ಲ. ಅತಿ ನೀರಿಗೂ ರೋಗ ಕಾಣಿಸ್ಕೊಂಡು ಹಾಳಾಗ್ಬಿಡುತ್ತೆ. ನೀರಿನ ಕೊರತೆಯಲ್ಲೂ ಬಳಲಿ ಸ್ವರಿಗೆ ಹೋಗ್ಬಿಡುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾಳೆ ಮತ್ತು ನಾಡದ್ದು ಅಪ್ಪಂಗಳದ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡರು ವಿವರವಾದ ಸಲಹೆಗಳನ್ನು ನೀಡಿರುವ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಿದ್ದೀವಿ. ಏಲಕ್ಕಿ ಮತ್ತು ಕಾಳುಮೆಣಸಿಗೆ ನೀರಿನ ಪೂರೈಕೆ ಈ ಕುರಿತಂತೆ ಒಳ್ಳೆ ಮಾಹಿತಿ ಪ್ರಸಾರವಾಗ್ತಾ ಇದೆ. ಆಲಿಸ್ಕೊಳ್ಳಿ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹೇಳಿ, ಯಾರು ಮಾತಾಡಿ? ವ್ಯತ್ಯಾಸ ಆಗ್ತಾ ಇದೆ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. 08-2-2-0-0-0-6 ನಮಸ್ಕಾರ, ಕರೆಗಳು ಕಡಿತವಾಗ್ತದವೆ, ಪ್ರಯತ್ನ ಮಾಡಿ ಶ್ರೋತೃಗಳೇ. ಶ್ರೋತೃಗಳೇ, ರೈತರು ಶ್ರಮ ಪಡ್ತಾ ಹೋದರೆ ಅನುಭವಗಳು ಅಭಿವೃದ್ಧಿ ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಮುಂದಿನ ಕರೆ ಯಾರದು? ನಮಸ್ಕಾರ, ಹೇಳಿ, ಯಾರು ತಾವು? ಮಾತಾಡಿ, ಯಾರು? ಇಲ್ಲ, ಕಡಿತವಾಗ್ತಾ ಇದೆ, ಮಾರ್ಗ ಅಷ್ಟು ಸ್ಪಷ್ಟವಾಗಿ ನಮಗೆ ಸಿಗ್ತಾ ಇಲ್ಲ. ಕೇಳಿದ್ರೆ ಕರೆಗಳನ್ನು ಮಾಡಿ ಬಿಡಬೇಡಿ, ಪ್ರಯತ್ನ ಮಾಡಿ. 08-2-2-2-0-0-0-6 ಯಾರು ತಾವು ಹೇಳಿ? ಕರೆಗಳು ಬರ್ತದವೆ ಆದರೂ ಕಡಿತವಾಗ್ತಾ ಇದೆ, ಪ್ರಯತ್ನ ಮಾಡಿ. ಕೇಳಿದ್ರೆ ಶುಕ್ರವಾರ 10 ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನದ ಕಾರ್ಯಕ್ರಮ ನಾಡು ನಾಡಿ, ಇದರಲ್ಲಿ ಡಾಕ್ಟರ್ ಎಂ ಹನುಮಂತಪ್ಪ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಹಾಗೂ ಮಂತ್ರಿ ರಾಕೆ ರಾಘವಯ್ಯ ಅನುಭವಿ ಕಾಫಿ ಬೆಳೆಗಾರರು ಇವರ ಸಂಗತಿಗಳು ಬಿತ್ತರವಾಗ್ತದವೆ. ಅದರಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆಗಿರೋದ್ರಿಂದ 2023 ಈ ಒಂದು ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳ ಒಂದು ಸಂಸ್ಕರಣೆ ಅಧ್ಯಯನ ತಳಿಯ ಅಭಿವೃದ್ಧಿ ಕುರಿತಂತೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಏನು ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಗೆ ನಾವು ಮಾತನಾಡಿದ್ವಿ. ವಿಚಾರಗಳನ್ನು ಆಲಿಸ್ಕೊಳ್ಬೋದು. ಮುಂದಿನ ಕರೆ, ನಮಸ್ಕಾರ, ಯಾರು ತಾವು? ಸರ್ ನಮಸ್ತೆ. ನಮಸ್ಕಾರ, ಯಾರು ತಾವು? ಮಧುಕುಮಾರ್ ಅಂತ. ಮಧುಕುಮಾರ್ ಗ್ರಾಮ. ಯಾವ ಊರಂದ್ರಿ? ಕಾವಳಗೇರಿ ಗ್ರಾಮ, ಶ್ರೀಮಂಗಲ ಹೋಬಳಿ. ಹೌದು ಹೌದು, ಪೊನ್ನಂಪೇಟೆ ತಾಲೂಕು. ಹೌದು, ಆಗಿಂದಾಗೆ ಸಂಪರ್ಕ ಮಾಡ್ತಾ ಇರ್ತೀರಿ ಅಲ್ವಾ? ಮಾಡಿದ್ದೆ, ಒಂದು 4-5 ತಿಂಗಳಾಗಿತ್ತು ಈಗ. ಹೌದಲ್ವಾ, 4-5 ತಿಂಗಳು ಅಂತ ನೆನ್ಪಿಟ್ಕೊಂಡಿದ್ರಿ ಅಂದಾಜು. ಅದೇ, ಹೇಗಿದೆ, ಏನ್ ಕೆಲಸ ಮಾಡ್ತಾ ಇದ್ರಿ ಮಧುಕುಮಾರ್? ಈಗ ಕಾಫಿ ಮತ್ತೆ ಕಾಲ್ಮೆಂಟ್ಸ್ ಎಲ್ಲ ಮುಗ್ದಿದೆ. ಕಾಲ್ಮೆಂಟ್ಸ್ ಎಲ್ಲ ಕಟ್ಟ ಮುಗಿತ? ಕಾಲ್ಮೆಂಟ್ಸ್ ಫಸಲ ಇಲ್ಲ ಸರ್ ಈ ವರ್ಷ. ಯಾಕಿರ್ಬೋದಂತ ಆ ತರ ಯಾಕಾಯ್ತು? ಏನೋ ಪ್ರಕೃತಿ ಏರುಪೇರುಗಳೇನಾದ್ರೂ ಆಗಿರ್ಬೋದು ಅಂತ. ಅಲ್ಲ ಏರುಪೇರು ಅಂತಂದ್ರೆ ಅತಿಯಾಗಿ ಮಳೆ ಬಂದ್ರೂ ಸಮಸ್ಯೆ ಆಗುತ್ತೆ, ಮಳೆ ಕೊರತೆ ಆದ್ರೂ ತೊಂದರೆ ಆಗುತ್ತಲ್ವಾ? ಮಳೆ ಇದು ಅದು ಚೈನ್ ಬಿಡೋ ಟೈಮ್ಗೆ ಕರೆಕ್ಟ್ ಆಗಿ ಮಳೆ ಕಳೆದ ವರ್ಷ ಸಿಕ್ಕಿಲ್ಲ ನೋಡಿ, ಅದೇ ಗ್ಯಾಪ್ ಆಗಿದೆ. ಹೌದು, ಎಷ್ಟಾಗುತ್ತೆ ಸರ್ ಈ ಕಾಲ್ಮೆಣಸು ತಮ್ದು? ಈ ವರ್ಷ ಇಲ್ಲ ಸರ್ ಹೇಳ್ಕೊಳ್ಳುವಂತ ಫಸಲ ಇಲ್ಲ. ನೋಡಿ ನೋಡಿ ಬೇಸರ ಆಗುತ್ತೆ, ಆದ್ರೆ ಮುಂದಿನ ವರ್ಷ ಸರಿ ಹೋಗುದು ಬಿಡಿ ಬರುತ್ತೆ. ಮಧುಕುಮಾರ್ ಅವರೇ, ಫಸಲು ಸಿಕ್ಕಿಲ್ಲ ಈ ವರ್ಷ. ಹೌದು ಮಧುಕುಮಾರ್ ಅವ್ರ, ತಮಗೆ ಪ್ರಶ್ನೆ. ಖಡ್ಗ ಮೃಗ ದುಂಬಿ, ಖಡ್ಗ ಮೃಗ ತರನೇ ಮುಂದಿನ ಮೋತಿ ಮತ್ತು ಅದರ ಮುಖದ ಏನೋ ಚಹರ ಇರುತ್ತೆ, ಒಂದು ದುಂಬಿ ಇದೆ ಖಡ್ಗ ಮೃಗ ದುಂಬಿ, ಅಥವಾ ಇಂಗ್ಲಿಷ್ನಲ್ಲಿ ರೈನೋಸಿರಸ್ ಬೀಟಲ್ ಅಂತ ಕರೀತಾರೆ, ರೈನೋಸಿರಸ್ ಬೀಟಲ್ ಅಂತ, ಸಗಣಿ ಹುಳ ಅಂತ ಅನ್ಕೊಂಡು ಕರೆಯೋದಿದೆ. ಈ ಕೀಟ ಯಾವ ಮರಕ್ಕೆ ತೊಂದರೆ ಕೊಡುತ್ತಂತ ಹೇಳ್ಬೋದಾ? ತೆಂಗಿನ ಮರಕ್ಕೆ. ಎಷ್ಟು ಚೆನ್ನಾಗಿ ಉತ್ತರ ಹೇಳ್ಬಿಟ್ರಲ್ಲ, ಹೆಂಗ್ ಗೊತ್ತಾಯ್ತು? ತೆಂಗಿನ ಮರ ನಮ್ಮಲ್ಲಿದ್ರೆ ರಾತ್ರಿ ಲೈಟ್ಗೆ ಎಲ್ಲ ಹಾರ್ಕೊಂಡು ಬರ್ತದೆ. ನೋಡಿ ನೋಡಿ ಅಲ್ವಾ, ಅದನ್ನ ಗಮನಿಸಿದಿರಿ, ಹತ್ತಿರದಿಂದ ನೋಡಿದಿರಿ, ಹಿಡ್ಕೊಂಡಿದ್ದೀರಾ ಕೈಯಲ್ಲಿ? ಇಲ್ಲೇ ನೆಲಕ್ ಬಿದ್ದಾಗ ಹೊಡೆಸಿರೋದಿದೆ. ಅಲ್ಲ ಕೈಯಲ್ಲಿ ಏನಾದ್ರು ಹಿಡ್ಕೊಂಡಿದಿರಾ? ಕೈಯಲ್ಲಿ ಏನು, ಕಾಲಲ್ಲಿ ಟಚ್ ಮಾಡೋ ಕಿರ್ ಕಿರ್ ಅಂತ ಸೌಂಡ್ ಮಾಡ್ತದೆ. ಹೌದು, ಕೈಯಲ್ಲಿ ಹಿಡ್ಕೊಂಡ್ರೆ ಏನಾದ್ರು ಕಡಿಯುತ್ತ ಅದು? ಅದು ಗೊತ್ತಿಲ್ಲ ಸರ್, ಹಿಡಿಯೋಕಾಗಿಲ್ಲ. ನೋಡಿ, ಇಲ್ಲ ಅದು ಕಡಿಯಲ್ಲ ಪಾಪ, ಅಷ್ಟು ಒಂಥರ ಸಾಧುನೆ ಅದು. ಕಾಲು ಮತ್ತೆ ಮೂತಿ ಅದನ್ನೆಲ್ಲ ನೋಡ್ಬಿಟ್ರೆ ಏನು ಕಡ್ದು ಹಾಕ್ಬಿಡ್ಬೋದು ನಮಗೆ. ಆದರೆ ನಮಗೇನು ಸಮಸ್ಯೆ ಮಾಡಲ್ಲ, ಆದರೆ ತೆಂಗಿನ ಸುಳಿಯನ್ನು ಕೊರೆದು ಹಾಳು ಮಾಡುತ್ತೆ. ಅಲ್ಲಿರುವ ಮೃದುವಾದ ಭಾಗವನ್ನು ತಿಂದು ತಾನು ಬೆಳೆದು ತೊಂದರೆ ಮಾಡ್ತಾ ಇರುತ್ತೆ. ಮಳೆಗಾಲ ಟೈಮಲ್ಲಿ ಕೊರೆದ್ರೆ ತೆಂಗಿನ ಸುಳಿ ಒಳಗೆ ನೀರು ಸೇರಿ ಮರನೇ ಹಾಳಾಗುತ್ತೆ ಅಲ್ವಾ, ಸುಳಿ ಕೊಳ್ತು ಹೋಗ್ಬಿಡುತ್ತೆ. ಅದರ ಮರಿ ಮೊಟ್ಟೆ ಎಲ್ಲಿ ಕಾಣಿಸಿಕ್ತವೆ, ಎಲ್ಲಿ ಉತ್ಪಾದನೆ ಮಾಡ್ಕೊಳ್ಳುತ್ತೆ, ಅಥವಾ ಸಂತಾನವನ್ನು ಎಲ್ಲಿ ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ ಅಂತ ಏನಾದ್ರು ಅದರ ಬಗ್ಗೆ? ತಿಪ್ಪೆಗಳಲ್ಲಿ, ತಿಪ್ಪೆಗಳಲ್ಲಿ ಸಗಣಿ ಎಲ್ಲೆಲ್ಲಿ ಕೂಡಿ ಹಾಕ್ತಿರೋ ಅಲ್ಲಿ ಮೊಟ್ಟೆ ಇಡುತ್ತೆ. ಒಂದು ಈ ನಾವು ಬೆರಳನ್ನ ಮಡಚಿದಾಗ ಯು ತರ ಬರುತ್ತಲ್ಲ, ಅದೇ ತರ ಹುಳುಗಳಿರ್ತವೆ, ಗೊಣ್ಣೆ ಹುಳು ಅಂತ ಹೇಳ್ತಾರೆ ಅದ ಆ ಮರಿಗಳನ್ನ. ಹೌದಾ? ಹಾ, ನೀವು ಸಗಣಿ ತೆಗಿವಾಗ ಗುಂಡಿನಲ್ಲಿ ಇರ್ತದಲ್ಲ ಬೆಳ್ಳಿಗೆ, ಹಾ ದಪ್ಪಗೆ, ಮುಂದೆ ಸಣ್ಣದಾಗಿ ಒಂದು ಕಪ್ ಒಂದು ಮುತಿ ಇರುತ್ತೆ, ಯು ಆಕಾರದಲ್ಲಿರುತ್ತೆ ಹುಳ, ಅದೇ ಇದರ ಮರಿ. ಅದು ಅಂತದ್ದು ಕೀಟ ಎರಡ್ ಟೈಪ್ ಇದೆಯಾ? ಹಾ, ಎರಡ್ ಯಾಕೆನ್ನು, ಹತ್ತಾರು ಬಗೆಯ ಹುಳುಗಳಿದಾವೆ ಇದರಲ್ಲಿ, ರೈನೋಸೆರಸ್ ನಲ್ಲೂ ಬೇರೆ ಬೇರೆ ವರ್ಗಗಳಿದಾವೆ ಅಥವಾ ಜಾತಿ ಇದೆ. ಈ ಖಡ್ಗಮೃಗ ದುಂಬಿ ನಿಮಗೆ ಪರಿಚಯ ಆಗಿದೆ, ತೆಂಗಿಗೆ ತೊಂದರೆ ಕೊಡುತ್ತಂತ ಹೇಳಿದರೆ ಸರಿಯಾದ ಉತ್ತರ. ಧನ್ಯವಾದಗಳು ಮಧುಕುಮಾರ್, ನಮಸ್ಕಾರ. ನಮಸ್ಕಾರ ಶ್ರೋತೃಗಳೇ, ಬಗೆ ಬಗೆಯ ಕೀಟಗಳು ಇವತ್ತು ಕಾಫಿಯಲ್ಲಿ, ತೆಂಗಿನಲ್ಲಿ, ಅಡಿಕೆಯಲ್ಲಿ, ಯಾವುದೇ ತರಕಾರಿ ತಗೊಳ್ಳಿ, ಹಣ್ಣುಗಳು ತಗೊಳ್ಳಿ, ಏನೆಲ್ಲ ಕೀಟ ವೈವಿಧ್ಯತೆ ಇದೆ, ಕಾಟ ವೈವಿಧ್ಯತೆ ಇದೆ ನೋಡಿ ಅಲ್ವಾ. ಆದರೂ ನಿಸರ್ಗದಲ್ಲಿ ಇವುಗಳನ್ನು ಹತೋಟಿ ಮಾಡಲಿಕ್ಕೆ ವ್ಯವಸ್ಥೆನೂ ಇದೆ. ಖಡ್ಗ ಮೃಗ ದುಂಬಿಗೂ ವೈರಿಗಳಿದ್ದಾವೆ, ಯಾವುದು ಅತಿಯಾಗಿ ಹೆಚ್ಚಾಗಲಿಕ್ಕೆ ಬಿಡೋದಿಲ್ಲ ನಿಸರ್ಗ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಸರ್ ನಮಸ್ಕಾರ, ನಾವು ಮುತ್ತಾರ್ಮಡಿಯಿಂದ ಬೈಲವನೆ ನರೇಶ್ ಅಂತ ಮಾತಾಡೋದು. ನರೇಶ್ ಅವರು? ನರೇಶ್ ಅವರು ಏನು ಕೆಲಸ ಮಾಡ್ತಿದ್ರಿ ಈಗ? ನಾವು ಈಗ ಕಾಫಿ ಗಿಡ ಕಪ್ಪತ್ತು ಆಗಬೇಕು, ಮಳೆ ಬರಲಿಲ್ಲ, ಮಳೆ ಬೇಕು. ಹಾಂ ಹಾಂ, ಒಂದು ಪ್ರಶ್ನೆ ತಮಗೆ, ಅರೇಬಿಕಾ ಕಾಫಿಯ ವೈಜ್ಞಾನಿಕ ಹೆಸರೇನು ಅಂತ ಹೇಳ್ಬೋದಾ? ಇಲ್ಲೆಲ್ಲ ಕಾಫಿ ಕೊಡಗಿನಲ್ಲಿ ತುಂಬ ಜನ ಬೆಳೀತಾರೆ, ಕಾಫಿ ಬಗ್ಗೆ ಎಷ್ಟು ನಾವು ತಿಳ್ಕೊಂಡ್ರು ತಪ್ಪೇನಿಲ್ಲ, ಮತ್ತು ಅಷ್ಟೊಂದು ವಿಶಾಲವಾದ ವಿಚಾರಗಳು ಇದ್ದಾವೆ ಅಲ್ವಾ? ಹೌದು, ಅದರ ವೈಜ್ಞಾನಿಕ ಹೆಸರು. ಈಗ ಉದಾಹರಣೆಗೆ ನಿಮ್ಮ ಹೆಸರು ಏನು ಅಂತ ಕೇಳಿದರೆ ಆರಾಮಾಗಿ ಹೇಳ್ತೀರಿ ಅಲ್ವಾ? ನಾವು ಬೆಳೆಯುವ ಕಾಫಿಯ ವೈಜ್ಞಾನಿಕ ಹೆಸರು ಅಂದರೆ ಈ ದೇಶದಲ್ಲಿ ಇರೋ ವೈಜ್ಞಾನಿಕ ಹೆಸರು, ಮತ್ತು ಯಾವುದೇ ದೇಶದಲ್ಲಿ ಹೋದರೂ ಈ ಹೆಸರು ಹೇಳ್ಬಿಟ್ರೆ ಓಹೋ ದಟ್ ಈಸ್ ಕಾಫಿ ಅಂತ ಕರೀತಾರೆ. ಅರೇಬಿಕಾ ಕಾಫಿಯ ವೈಜ್ಞಾನಿಕ ಹೆಸರು ಏನಂತ ಹೇಳ್ಬೋದಾ ನೋಡಿ? ಒಂದು ಪದ ಈಗಾಗಲೇ ಪ್ರಶ್ನೆಯಲ್ಲಿ ಸೇರ್ಕೊಂಬಿಟ್ಟಿದೆ, ಇನ್ನೊಂದು ಪದ ಸೇರ್ಬೇಕು, ಅಥವಾ ಎರಡೂ ಪದ ಪ್ರಶ್ನೆಯಲ್ಲಿದೆ ಒಂದು ರೀತಿಯಲ್ಲಿ ಹೇಳೋದಾದರೆ. ನೋಡಿ, ಅರೇಬಿಕ ಕಾಫಿಯ ವೈಜ್ಞಾನಿಕ ಹೆಸರೇನು ಅನ್ನೋ ಒಂದು ನಾಲ್ಕು ಪದಗಳಲ್ಲಿ ಉತ್ತರನೂ ಅದರಲ್ಲಿದೆ. ಸ್ವಲ್ಪ ವ್ಯತ್ಯಾಸ ಮಾಡಬೇಕಷ್ಟೇ, ಬಹುಶಃ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಥವಾ ಅದನ್ನು ನೀವು ಗಮನಿಸಿಲ್ಲ ಅಲ್ವಾ. ನೋಡೋಣ, ಮುಂದಿನ ಕರೆ ಯಾರು ಮಾಡ್ತಾರೆ ಗಮನಿಸ್ಕೊಂಡು ಉತ್ತರ ತಿಳಿಸ್ತೀವಿ. ಕೇಳ್ತಾ ಇರಿ. ಧನ್ಯವಾದ. ಕೇಳಿದ್ರೆ, ಅರೇಬಿಕ ಮತ್ತು ರೋಬಸ್ಟ ಕಾಫಿ ಕೊಡಗಿನಲ್ಲಿ ಅನೇಕ ಕಡೆ ಬೆಳೆಯಲಾಗ್ತಾ ಇದೆ, ಅರೇಬಿಕ ಕಾಫಿಯ ವೈಜ್ಞಾನಿಕ ಹೆಸರನ್ನು ತಿಳಿಸ್ಬೋದಾ? ಪ್ರಯತ್ನ ಮಾಡಿ. ನಮಸ್ಕಾರ, ಯಾರು ತಾವು ಹೇಳಿ? ಹಲೋ, ನಮಸ್ತೆ ಸರ್. ನಮಸ್ಕಾರ, ಯಾರು ತಾವು? ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತಿದ್ದೆ. ತಿಮ್ಮಪ್ಪನವರೇ, ಹೇಳಿ, ಅರೇಬಿಕ ಕಾಫಿಯ ವೈಜ್ಞಾನಿಕ ಹೆಸರು? ಅದು ಅರೇಬಿಯನ್ ಅಂತ ಬರ್ತದೆ. ಇಲ್ಲ ಇಲ್ಲ, ಓಹೋ, ಅರೇಬಿಯನ್ ಅಲ್ಲ. ಅರೇಬಿಕ ಕಾಫಿಯ ವೈಜ್ಞಾನಿಕ ಹೆಸರೇನು ಅನ್ನೋ ನಾಲ್ಕು ಪದದ ಪ್ರಶ್ನೆಯಲ್ಲೇ ಅದರ ವೈಜ್ಞಾನಿಕ ಹೆಸರು ಸೇರ್ಕೊಂಬಿಡಿದೆ. ಭಾಳ ಒಂಥರ ವಿಶೇಷ, ಸುಲಭವಾಗಿ ಉತ್ತರ ಸಿಗುತ್ತೆ. ಅರೇಬಿಕ ಕಾಫಿಯ ವೈಜ್ಞಾನಿಕ ಹೆಸರೇನು ಅನ್ನೋ ಒಂದು ಪ್ರಶ್ನೆಯಲ್ಲಿ ಅಲ್ಲಲ್ಲ, ಅರೇಬಿಕ ಕಾಫಿಯ ವೈಜ್ಞಾನಿಕ ಹೆಸರೇನು ಅನ್ನೋ ಪ್ರಶ್ನೆಯಲ್ಲೇ ಉತ್ತರನೂ ಇದೆ. ಸ್ವಲ್ಪ ಆಚೀಚೆ ಮಾಡಬೇಕು. ಗೊತ್ತಾಗ್ತಲ್ಲ, ಏನಿಲ್ಲ, ಕಾಫಿಯ ಅಂತಿದೆಯಲ್ಲ, ಅರೇಬಿಕ ಕಾಫಿಯ ಅಂತಿದೆಯಲ್ಲ, ಕಾಫಿಯ ಮೊದಲು ತಗೊಳ್ಳಿ, ಅರೇಬಿಕ ಎರಡನೇ ತಗೊಂಡ್ರೆ ಅಷ್ಟೇ ಅಷ್ಟೇ. ಕಾಫಿಯ ಅರೇಬಿಕ ಅನ್ನೋದು ಅರೇಬಿಕ ಕಾಫಿಯ ವೈಜ್ಞಾನಿಕ ಹೆಸರು. ಹೌದೌದು, ಅಯ್ಯೋ ಎಷ್ಟು ನೋಡಿ ನೋಡಿ, ನೋಡಿ ಕೋಕೋ ನ್ಯೂಸ್ ಪೇರ ನೋಡಿ ನೋಡಿ, ಮತ್ತೆ ಕ್ಯಾಟಾಚು ಅಂತ ಬರ್ತಾರಲ್ಲ. ಹೌದು, ಮಾತಾಡೋಣ. ಧನ್ಯವಾದ, ಧನ್ಯವಾದ, ನಮಸ್ಕಾರ, ನಮಸ್ಕಾರ. ಕೇಳಿದ್ರೆ, ಪ್ರಶ್ನೆಯಲ್ಲೇ ಉತ್ತರ ಇರೋದು ಒಂದು ರೀತಿಯಲ್ಲಿ ವಿಶೇಷ. ಅರೇಬಿಕ ಕಾಫಿಯ ವೈಜ್ಞಾನಿಕ ಹೆಸರು ಕಾಫಿಯ ಅರೇಬಿಕ. ಅರೇಬಿಕ ಈಗ ಕೊಡಗಿನಲ್ಲಿ ಕಮ್ಮಿ ಆಗಿದೆ. ಸೋಮವಾರಪೇಟೆ ತಾಲೂಕಿನಲ್ಲಿ ಸಾಕಷ್ಟು ಜನ ಬೆಳೀತದ್ರಿ ಈಗಲೂ. 795 ಚಂದ್ರಗಿರಿ, ಹೇಮಾವತಿ, ಕಾವೇರಿ ನಂಬರ್ 6, ಹೀಗೆ ನಾಲ್ಕಾರು ತಳಿಗಳು ಈಗಲೂ ಪ್ರಚಲಿತದಲ್ಲಿದ್ದಾವೆ. ಸೋಮವಾರಪೇಟೆ ತಾಲೂಕು ಅರೇಬಿಕ ಕಾಫಿಗೆ ಪ್ರಶಸ್ತವಾದದ್ದು ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ, ರೈತರಿಗೂ ಗೊತ್ತಿದೆ. ಆದರೂ ರೋಬಸ್ಟ ಕಾಫಿ ಸೋಮವಾರಪೇಟೆ ತಾಲೂಕಿನಲ್ಲೂ ಬಂದು ಬೀಡು ಬಿಡ್ತಾ ಇದೆ, ಅದರ ಆಗುಹೋಗುಗಳ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಕೃಷಿ ಸಿರಿ, ಇವತ್ತಿನ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಬಿತ್ತರವಾಗ್ತಾ ಇದೆ. 0822 2200 2006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಹೊಸಬ್ರು ಪ್ರಯತ್ನ ಮಾಡ್ಬೋದು, ಹಳಬ್ರೂ ಮಾತಾಡ್ಬೋದು, ಸ್ವಲ್ಪ ಹೊಸಬ್ರಿಗೆ ಅವಕಾಶ ಮಾಡಿಕೊಟ್ರೆ ಅನುಕೂಲ ಆಗ್ತದಂತ ನಾವು ಭಾವಿಸ್ಕೊಂಡಿದ್ವಿ. 7:20 ತನಕ ಕಾರ್ಯಕ್ರಮ ಮೂಡಿಬರುತ್ತೆ. ಕೊಡಗಿನ ಈ ಒಂದು ಪರಿಸರದಲ್ಲಿ ವಿಭಿನ್ನವಾದ ಬೆಳೆಗಳನ್ನು ನಮ್ಮ ರೈತರು ಬೆಳ್ಕೊಳ್ತಿದ್ದಾರೆ. ಈಗಂತೂ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತರಕಾರಿಗಳನ್ನು ಅನೇಕರು ಇಷ್ಟಪಟ್ಟು ಬೆಳೆಸಿ ಬಳಕೆ ಮಾಡಿಕೊಳ್ತಾರೆ. ಮನೆಯ ಆಸುಪಾಸಿನ ಜಾಗದಲ್ಲಿ ಭಾಳ ಪ್ರೀತಿಯಿಂದ ಮಮತೆಯಿಂದ ಸಗಣಿ ಗೊಬ್ಬರ ಕೊಟ್ಟು ದಿನನಿತ್ಯದ ತರಕಾರಿಗಳನ್ನು ಬೆಳೆದು ಬಳಸ್ಕೊಂಡು ಇತರರಿಗೆ ಕೊಟ್ಟು ಸಂತೋಷ ಪಡೋದಿದೆ. ಇನ್ನು ಮಳೆ ಶುರುವಾಯ್ತಂದರೆ ಮುಗೀತು, ಯಾವ ತರಕಾರಿನೂ ಬೆಳೆಯೋಕ್ಕಾಗಲ್ಲ, ಉಳಿಯೋದಿಲ್ಲ ಅಲ್ವಾ. ಯಾರಿಂದನೂ ಹೇಳಿಸ್ಕೊಳ್ಳೋದಲ್ಲ, ಎಷ್ಟೋ ಜನ ಎಷ್ಟು ಚೆನ್ನಾಗಿ ತರಕಾರಿಗಳನ್ನು ಬೆಳೆದು ಅದನ್ನು ಉಪಯೋಗಿಸ್ಕೊಳ್ತಾರೆ, ಬೀಜಗಳನ್ನು ಸಂರಕ್ಷಣೆ ಮಾಡಿಕೊಳ್ತಾರೆ ಅನ್ನೋದು ಸಂತೋಷಕರ ಸಂಗತಿನೇ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ ಹೇಳಿ, ಯಾರು ತಾವು? ಹೆಸರು? ಸಜ್ಜಿತ್. ಸಜ್ಜಿತ್ ಸಜ್ಜಿತ್ ಸರ್. ಸಜ್ಜಿತ್ ಎಲ್ಲಿಂದ ಸಜ್ಜಿತ್? ಗುಡ್ಡೇಸೂರು. ಗುಡ್ಡೇಸೂರು, ಹೌದು ಹೌದು. ಸಜ್ಜಿತ್, ಪ್ರಶ್ನೆ ತಮಗೆ ಸರಳವಾದ್ದು, ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಯಾವ ಸಿಹಿ ರಸಕ್ಕೆ ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸುವ ಅಗತ್ಯ ಇಲ್ಲ? ಈಗ ಉದಾಹರಣೆಗೆ, ಮಾವಿನಿಂದ ಮಾವಿನ ಹಣ್ಣನ್ನು ನಾವು ರಸ ಮಾಡ್ಕೊಂಡು ಕುಡಿಯುವಾಗ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಳ್ತೀವಿ. ಆದರೆ ಕೆಲವೊಂದು ರಸವನ್ನು ನಾವು ಸೇವನೆ ಮಾಡುವಾಗ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಬೇಕೇ ಇಲ್ಲ, ಹಾಕುವ ಅಗತ್ಯನೇ ಇಲ್ಲ. ಯಾವ ರಸಗಳು ನಮಗೆ ಕಂಡು ಬರ್ತವೆ ಆ ಥರ. ಈಗ ದ್ರಾಕ್ಷಿ ರಸ ಮಾಡ್ಕೊಳ್ಳುವಾಗ್ಲೂ ಅದಕ್ಕೆ ಸಕ್ಕರೆ ಹಾಕ್ಕೊಳ್ಳೋದಿದೆ, ಇನ್ನು ಬೇರೆ ಬೇರೆ ಹಣ್ಣಿನ ರಸಗಳನ್ನು ಮಾಡ್ಕೊಳ್ಳುವಾಗ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಳೋದಿದೆ. ಆದರೆ ಕೆಲವೊಂದು ರಸಗಳನ್ನು ನಾವು ಸೇವನೆ ಮಾಡುವಾಗ ಬೆಲ್ಲ ಅಥವಾ ಸಕ್ಕರೆ ಬೇಕಾಗೇ ಇಲ್ಲ, ಹಾಗೆ ನೇರವಾಗಿ ಕುಡಿತೀವಿ. ಯಾವುದದು? ಸಿಹಿಯಾಗಿರುವ ರಸಗಳವು. ಅವು ಹಣ್ಣುಗಳಲ್ಲ, ಅದೊಂದು ವಿಶೇಷ. ಹಣ್ಣುಗಳಲ್ಲ. ಜೇನು ಸರಿಯಾದ ಉತ್ತರ. ಇನ್ನೊಂದಿದೆ, ಜೇನುತುಪ್ಪಕ್ಕೆ ಮತ್ತೆ ಸಕ್ಕರೆ ಅಥವಾ ಬೆಲ್ಲ ಬೇಕಾಗಿಲ್ಲ. ಇನ್ನೂ ಒಂದಿದೆ. ಹೌದು, ಸರಿಯಾಗಿ ಉತ್ತರ. ಕಬ್ಬಿನ ರಸ ಅಲ್ವಾ? ಕಬ್ಬಿನ ರಸಕ್ಕೆ ಮತ್ತೆ ಸಕ್ಕರೆ ಬೆಲ್ಲ ಬೇಕಾಗಿಲ್ಲ ಅಲ್ವಾ? ಎಷ್ಟು ಸರಳವಾದ ಉತ್ತರ, ಆದರೂ ತಲೆ ಓಡಿಸ್ಬೇಕಲ್ವಾ? ಹೌದು. ನೋಡಿ, ವಿಶೇಷ ಏನಂದರೆ, ಕಬ್ಬಿನ ರಸ ಪಡಿಲಿಕ್ಕೆ, ಜೇನುತುಪ್ಪ ಪಡಿಲಿಕ್ಕೆ ನಾವು ಮೂಲ ಅಂದರೆ ಹಣ್ಣೆ ಆಗಬೇಕು ಅಥವಾ ಇನ್ನೊಂದು ಆಗ್ಬೇಕು ಅಂತೀನಲ್ಲ, ಇವೆಲ್ಲ ಹಣ್ಣಿನ ಮರಗಿಡಗಳೆಲ್ಲ ಏನಲ್ಲ ಅಲ್ವಾ? ಹೌದು. ಆದರೆ ಮರವಾಗಿ ಬೆಳೆದು ಹಣ್ಣುಗಳನ್ನು ಕೊಟ್ಟು ಆ ಮೂಲಕ ಸಿಹಿ ರಸವನ್ನು ಕೊಡುವ ಹತ್ತಾರು ಬೆಳೆಗಳಿದ್ದಾವೆ ಅಲ್ವಾ? ಹೌದು ಹೌದು. ಉತ್ತರ ಸಮಾಧಾನವಾಗಿ ಹುಡುಕಿದ್ರಿ, ಖುಷಿ ಆಯಿತು. ಧನ್ಯವಾದ. ಹಾಂ, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಕಬ್ಬಿನ ರಸವನ್ನು ಆಗಿಂದಾಗೆ ಬಳಕೆ ಮಾಡಿಕೊಳ್ಳಿ. ರಸವನ್ನು ನೇರವಾಗಿ ತೆಗೆದುಕೊಳ್ಳೋದಕ್ಕಿಂತ ಬಾಯಲ್ಲಿ ಅದರ ಕಾಂಡವನ್ನು ಅಗಿದು ಜಗಿದು ರಸವನ್ನು ಹೀರಿಕೊಂಡು ಸೇವನೆ ಮಾಡೋದು ಇನ್ನೂ ಒಳ್ಳೆಯದು. ನಮ್ಮ ಜೊಲ್ಲಿನೊಂದಿಗೆ ಅದು ಸೇರ್ಪಡೆ ಆದಷ್ಟು ಆರೋಗ್ಯಕರ, ಹಿತಕರ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಸ್ವಲ್ಪ ಸಮಯ ಹಿಡಿಬೋದು. ಹಲ್ಲು ಗಟ್ಟಿರರಂತೂ ಸಖತ್ತಾಗಿ ತಿನ್ನೋದಿದೆ. ಹಲ್ಲು ಸ್ವಲ್ಪ ವ್ಯತ್ಯಾಸ ಇರೋರು ಸಹ ಸಣ್ಣ ಸಣ್ಣದಾಗಿ ತುಂಡರಿಸ್ಕೊಂಡು ಸೇವನೆ ಮಾಡ್ಬೋದು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ? ಹಲೋ ಸರ್, ನಮಸ್ತೆ. ನಾನು ಘಟ್ಟತ್ತೂರಿಂದ ಕೆ ಎಸ್ ಪುಟ್ಟಯ್ಯ ಅಂತ ಮಾತಾಡ್ತಿರೋದು. ಹಾಂ, ಪುಟ್ಟಯ್ಯನವರೇ ನಮಸ್ಕಾರ ಸರ್. ನಮಸ್ಕಾರ. ಕೆಲಸಗಳು ಏನೇನು ಮಾಡಿ ಮುಗಿಸಿದ್ರಿ? ಕೆಲಸ ಕಾಫಿ ಕೆಲಸ ಕೊಯ್ದಾಗಿದೆ. ಕರಿಮೆಣಸು ಆಗಿದೆ ಸರ್ ಕೊಯ್ದು. ಇನ್ನು ಮೊಡಕಪಾತು ಬಾಕಿ ಇದೆ, ಗಿಡದ ಕಪಾತು ಬಾಕಿ ಇದೆ, ಮಳೆಯನ್ನು ವೇಟ್ ಮಾಡ್ತಾ ಇದ್ದೇವೆ ಅಲ್ವಾ? ಹೌದೌದು. ಕಾಳುಮೆಣಸು ಪರವಲ್ವಾ? ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ, ಸರಿ ಹೋಗ್ತದೆ. ಹೌದು. ಪ್ರಶ್ನೆ ಪುಟ್ಟಯ್ಯನವರೆ, ದೆಹಲಿಯಲ್ಲಿರುವ ಮೊಘಲ್ ಗಾರ್ಡನ್ಗೆ 2023 ಅಂದ್ರೆ ಈ ವರ್ಷ ಇಟ್ಟ ಹೊಸ ಹೆಸರೇನು ಅಂತ ಹೇಳ್ಬೋದಾ? ಮೊಘಲ್ ಗಾರ್ಡನ್ ಅನ್ನೋ ಒಂದು ಸ್ಥಳ ಇದೆ, ಗಾರ್ಡನ್ ಇದೆ. ಹೌದು ಹೌದು ಹೌದು, ನೆನಪಾಗ್ತಾ ಇಲ್ಲ ಅಲ್ವಾ? ಅಮೃತ ಉದ್ಯಾನವನ ಅನ್ಕೊಂಡು ಮರುನಾಮಕರಣ ಮಾಡಲಾಗಿದೆ. ಹೌದು, ಆಗ್ಲಿ, ಸಮಯ ಆಗ್ತಾ ಬಂತು, ಭೇಟಿ ಮಾಡೋಣ. ನಮಸ್ಕಾರ. ಕೇಳಿದ್ರೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಸಂಪರ್ಕಿಸಿದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ವಿಜಯ ಅಂಗಡಿ. ನಿಧನ ಸುದ್ದಿ. ಕೊಳಕೇರಿ ಗ್ರಾಮ ಕಾರಳಾನ ಕಾಂಡಂಡ ಕಿಟ್ಟು ಮೊನ್ನಪ್ಪಯ್ಯಂಗ ಇಂದು ಮರಣಪಟ್ಟಿತ್ತು. ಕಾಂಡಂಡ ಸಜ್ಜನ್ ಪೂವಯ್ಯಂಗಡ ಪಪ್ಪ 73 ಬಯತ್ರ ಕಿಟ್ಟು ಮೊನ್ನಪ್ಪಯ್ಯಂಗಡ ಆಕಿರಿ ಕಾರ್ಯ ನಾಳೆ ಅಯ್ಯಂಗಡ ಸ್ವಂತ ಮನೇಲಿ ನಡ್ಪ. ಪೊನ್ನಂಪೇಟೆ ಬಾಳಾಜಿ ಗ್ರಾಮತ್ರ ಬುಳಿಯಡ ಅಯ್ಯಪ್ಪಯ್ಯಂಗ ಇಂದು ಮರಣಪಟ್ಟಿತ್ತು. 80 ಬಯತ್ರ ಬುಳಿಯಡ ಅಯ್ಯಪ್ಪಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಒಕ್ಕತೂಟುಗಳಲ್ಲಿ ನಡ್ಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಇವರ ಕೂಡುಕೂಟಂದ ಈ ಶ್ರಮ್ ಯೋಜನೆನ ಆಟೋ ಪ್ರಚಾರ ಕಾರ್ಬರಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರ ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೆಬಿ ಪ್ರಸಾದ್ ಅವು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದೊ. ಅಲ್ಲಿಂದ ಅವು ಮಾತಾಡ್ದೊ, ಎಲ್ಲ ಅಸಂಘಟಿತ ಕಾರ್ಮಿಕರು ಈ ಶ್ರಮ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಸರ್ಕಾರದ ದೊರೆಯುವ ಸೌಲಭ್ಯ ಪಡ್ಕನಕ್ಕೆ ರಾಷ್ಟೀಯ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಮುಂದೆ ಬಾವದಿನಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಇರುವ ಸೌಲಭ್ಯದ ಬಗ್ಗೆ ಅರಿವು ಕಾರ್ಬಾರ್ ಹಮ್ಮಿಕೊಳ್ಳಲಾದೆತ್ತ ಅವು ಹೇಳ್ದೋ. ಈ ಸಮಯದಲ್ಲಿ ಹಿರಿಯ ಕಾರ್ಮಿಕ ನಿರೀಕ್ಷಕರು ಎಂಎಂ ಯತ್ನಟ್ಟಿ ಬ್ಯಾರೆ ಬ್ಯಾರೆ ಇದಕ್ಕೆ ಸಂಬಂಧಪಟ್ಟ ಮುಖ್ಯಪಟ್ಟವು ಹಾಜರಿದ್ದೋ. ರಾಷ್ಟ್ರದ ಮೂಲ ಸಂಸ್ಕೃತಿಯ ಬೇರು ಭವ್ಯ ಭಾರತದ ತೇರು, ಇದು ಯಾರು ಸಹ ಮರೆಯಕೆ ಆಗದು. ಮೂಲ ಸಂಸ್ಕೃತಿ ಮತ್ತೆ ಕನ್ನಡ ಸಂಸ್ಕೃತಿ ಸಂಚಾಲಕರು ಜಗದೀಶ್ ಹಿರೇಮನಿ ಅವು ಪ್ರತಿಪಾದಿಸಿದ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಕಡೆಯಿಂದ ಪ್ಯಾಟೆನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ನಡೆದ ಮೂಲ ಸಂಸ್ಕೃತಿ ಕನ್ನಡ ಸಂಸ್ಕೃತಿ ನಶಿಸಿ ಹೋಗ್ತಿದ್ದ ತಳ ಸಮುದಾಯದ ವಿಶಿಷ್ಟ ಕಲೆಗಳ ತರಬೇತಿ ಶಿಬಿರದ ಆಖಿರಿ ಜಂಬರಲ್ಲಿ ಪಾಲ್ಗೊಂಡು ಅವು ಮಾತಾಡ್ದು, ಪ್ರತಿಯೊಬ್ಬನು ಒಂದಲ್ಲ ಒಂದು ಜಾನಪದ ಕಲೆಯಲ್ಲಿ ತೊಡಗಿಸಿಕೊಂಡರೆ ಮನಸ್ಸಿನ ಹಗರ ಮಾಡ್ಕನಕ್ ಇದರಿಂದ ಒಳ್ಳ ಆರೋಗ್ಯ ಕೂಡ ಪಡ್ಕನಕ್ಕಂತ ಅವು ಹೇಳ್ದು. ನಶಿಸಿ ಹೋಗ್ತಿದ್ದ ಕಲೆಗಳನ್ನ ಸಂರಕ್ಷಣೆ ಮಾಡೋಕು, ಪ್ರತಿಯೊಬ್ಬನು ಕಲೆನ ಗುರುತಿಸಿ ಪ್ರೋತ್ಸಾಹಿಸೋಕು, ಜೊತೆಗೆ ಕಲಿಸುವಂತಾಕೂತ ಅವು ಕಿವಿಮಾತು ಕೊಟ್ಟು, ಎಲ್ಲ ಜನಗಳಲ್ಲಿ ಒಂದಲ್ಲ ಒಂದು ಕಲೆ ಇದ್ದದೆ ಅದನ್ನು ಉಳಿಸಿಕೊಂಡು ಹೋಗುತ್ತ ನಗರಸಭೆ ಅಧ್ಯಕ್ಷರು ಹೇಳ್ದು. ಈ ಕಾರ್ಬಾರ್ಲಿ ಇಲಾಖೆನ ಸಹಾಯಕ ನಿರ್ದೇಶಕರು ಚಿನ್ನಸ್ವಾಮಿ ಸೇರಿದಂಗೆ ಮತ್ತೆ ಮುಖ್ಯಪಟ್ಟವು ಹಾಜರಿದ್ದು. ಮಡಿಕೇರಿ 66x11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋವ F3 ಗದ್ದಿಗೆ ಮತ್ತೆ F2 ಓಂಕಾರೇಶ್ವರ ಫೀಡರ್ಲಿ ರಿಪೇರಿ ಕೆಲಸ ಇರದರಿಂದ ಮಾರ್ಚ್ 9 ಹೊತ್ತಾರೆ 10 ಹಿಂಬುತ್ತು. 5 ಮುಟ್ಟ ಗೌಡ ಸಮಾಜ ಕನ್ನಂಡ ಬಾನೆ ಓಂಕಾರೇಶ್ವರ ದೇವಸ್ಥಾನದ ರಸ್ತೆ ವೈವಾಸ್ ಗಣಪತಿ ಬೀದಿ ಜೂನಿಯರ್ ಕಾಲೇಜ್ ಸಂಪಿಗೆ ಕಟ್ಟೆ ಆಜಾದ್ ನಗರ ಮಾರ್ಕೆಟ್ ವಿವಿ ಶಾಲೆ ಭಗವತಿ ನಗರ ಕಾನ್ವೆಂಟ್ ಜಂಕ್ಷನ್ ಗಾಳಿಬೀಡು ಕಾಲೂರು ಹೆಬ್ಬಟ್ಟಗೇರಿ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಹಂಗೆ 33x11 kV ಮೂರ್ನಾಡ್ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋವ ನಾಪೊಕ್ಳು ಮತ್ತೆ ಹೊದ್ದೂರು ಫೀಡರ್ಲಿ ಮಾರ್ಚ್ 9 ಹೊತ್ತಾರೆ 10 ಹಿಂಬುತ್ತು. 5 ಮುಟ್ಟ ನಾಪೊಕ್ಳು ಹೊದ್ದೂರು ಕೊಟ್ಟಮುಡಿ ಎಮ್ಎಮ್ಮಾಡ್ ಬಲಮೌಟಿ ಸುತ್ತಮುತ್ತ ರಿಪೇರಿ ಕೆಲಸ ಇರದರಿಂದ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಅನಿತಾಬಾಯಿ ಕೇಳಿಕೊಂಡಳು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ ಗ್ರೀನ್ ಸಿಟಿ ಫೋರಂ ಕಡೆಯಿಂದ ಮಾರ್ಚ್ 8 ಅಂದರೆ ನಾಳೆ ಹೊತ್ತಾರೆ 7:30 ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಬಾರು ಪ್ರಯುಕ್ತ ಆರೋಗ್ಯವಂತ ಹೆಣ್ಣು ಮಕ್ಕಳ ಆರೋಗ್ಯಕರ ಭಾರತ ಎಂಬ ಘೋಷವಾಕ್ಯದೊಟ್ಟಿಗೆ ಮತದಾನದ ಮಹತ್ವ ಮತ್ತೆ ವಾಯುಮಾಲಿನ್ಯ ತಡೆಯುವ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚರ ಮೂಡಿಸುವ ಉದ್ದೇಶದಿಂದ ಸೈಕ್ಲೋಥಾನ್ ಜಾಥಾ ನಡೆದಿದೆ. ಈ ಜಾಥಾನ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವು ಉದ್ಘಾಟನೆ ಮಾಡುವೆ. ಪ್ಯಾಟಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಹೊರಟ ಜನರಲ್ ತಿಮ್ಮಯ್ಯ ವೃತ್ತ, ಅಜ್ಜಮಾಡ ದೇವಯ್ಯ ವೃತ್ತ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೈಗಾರಿಕೆ ಬಡಾವಣೆ ರೇಸ್ ಕೋರ್ಸ್ ರಸ್ತೆಗೆ ಗ್ರೇಟರ್ ರಾಜಸಿಟಿಗೆ ಮುಟ್ಟ ಜಾಥಾ ನಡೆದದೆ ಅಂತ ಗೊತ್ತಾಗುಟ್ಟು. ಇಂಜಿನಿಯರಿಂಗ್, ಪಶುವೈದ್ಯಕೀಯ, ಕೃಷಿ ವಿಜ್ಞಾನ ಸೇರಿದಂಗೆ 2023-24 ಸಾಲಿನ ಬ್ಯಾರೆ ಬ್ಯಾರೆ ವೃತ್ತಿಪರ ಕೋರ್ಸ್ಗಳ ಸರ್ಕಾರಿ ಸೀಟ್ ಸೇರ್ಕಂಬಕ್ಕೆ May 20 and 21 ಸಾಮಾನ್ಯ ಪರೀಕ್ಷೆ ನಡೆದಿದೆ. ಸಾಮಾನ್ಯ ಪರೀಕ್ಷೆಗೆ ಇದೇ ತಿಂಗಳ March 2 April 7 ಮುಟ್ಟ ಅರ್ಜಿ ಸಲ್ಲಿಸಕ್ಕೆ ಅಭ್ಯರ್ಥಿಗ ಪ್ರಾಧಿಕಾರದ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಕ್ಕಂತ ಗೊತ್ತಾಗುಟ್ಟು. ಎರಡನೇ ಪಿಯುಸಿ ಪರೀಕ್ಷೆ ತಾರೀಕು 9 ಶುರು ಆದೆ. ಜಿಲ್ಲೆಯಲ್ಲಿ ಎಲ್ಲಾ ವ್ಯವಸ್ಥೆನ ಕೂಡ ಮಾಡಿಕೊಂಡಿದ್ದು ಒಟ್ಟಾರೆ 5,560 ವಿದ್ಯಾರ್ಥಿಗ ಪರೀಕ್ಷೆ ಬರೆಯಕ್ಕೆ ಸಜ್ಜಾಗಿದ್ದು ಜಿಲ್ಲೆಯಲ್ಲಿ 19 ಪರೀಕ್ಷಾ ಕೇಂದ್ರಗಳಿದ್ದು ಜೊತೆಗೆ ಸರ್ಕಾರಿ ಬಸ್ಲಿ ಆಲ್ ಟಿಕೆಟ್ ತೋರಿಸಿದೆ. ಪುಕ್ಸಟೆ ಆಗಿ ವಿದ್ಯಾರ್ಥಿಗ ಪ್ರಯಾಣಿಸಕ ಒತ್ತಾರೆ 10 ಮಧ್ಯಾಹ್ನ 1.5 ಮುಟ್ಟ ಪರೀಕ್ಷೆ ನಡೆದದೆತ್ತ ಗೊತ್ತಾಗುಟ್ಟು ಹಂಗೆ ಪರೀಕ್ಷಾ ಕೇಂದ್ರದ ಸುತ್ತ 200 ನಿಷೇಧಾಜ್ಞೆ ಹೊರಡಿಸಲಾಗುಟ್ಟು ಹಂಗೆ ಪರೀಕ್ಷೆ ಕೇಂದ್ರದಲ್ಲಿ ಆರಕ್ಷಕ ಹಂಗೆ ಆರೋಗ್ಯ ಸಿಬ್ಬಂದಿಗಳನ್ನ ನೇಮಿಸಲಾಗುಟ್ಟು ಪದವಿಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಪುಟ್ಟರಾಜ್ ಅವು ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೇಳುಗರೆ, ಎಲ್ಐಸಿ ನಿಮಗಾಗಿ ಅಗತ್ಯ ಮಾಹಿತಿಯನ್ನು ನೀಡುತ್ತಿದೆ, ಗಮನಿಸಿ. ಎಲ್ಐಸಿ ತನ್ನ ಪಾಲಿಸಿದಾರರಿಗೆ ವಿಶೇಷ ಪುನರುಜ್ಜೀವನ ಅಭಿಯಾನ ಹಮ್ಮಿಕೊಂಡಿದೆ. ನೀವು ನಿಮ್ಮ ಲ್ಯಾಪ್ಸ್ ಆದ ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸಬಹುದು. ವಿಳಂಬ ಶುಲ್ಕದಲ್ಲಿ ಆಕರ್ಷಕ ರಿಯಾಯಿತಿ ಪಡೆಯಬಹುದು. ಷರತ್ತುಗಳು ಅನ್ವಯ. ಇಂದೇ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ಸಮೀಪದ ಶಾಖೆ ಸಂಪರ್ಕಿಸಿ. ಈ ಯೋಜನೆ ಮಾರ್ಚ್ 24 ಮಾತ್ರ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 0226827. ಎಲ್ಐಸಿ ಪ್ರತಿ ಕ್ಷಣ ನಿಮ್ಮೊಂದಿಗೆ. ಪಾಳಂತಲೆ ಕುಟುಂಬಸ್ಥರೆಲ್ಲ ಸೇರಿ ಚರಂಡೇಟಿ ಗ್ರಾಮದಲ್ಲಿ ನಿರ್ಮಿಸಿರುವ ನೂತನ ನಾಗನಕಟ್ಟೆಯಲ್ಲಿ ನಾಗ ಪ್ರತಿಷ್ಠಾಪನಾ ಕಾರ್ಯ ಇದೇ 8 ಬುಧವಾರ ಸಂಜೆಯಿಂದ 9 ಗುರುವಾರ ಮಧ್ಯಾಹ್ನದವರೆಗೆ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ನಡೆಯಲಿದೆ. ಕುಟುಂಬಸ್ಥರು, ತವರು ಮನೆ ಹೆಣ್ಣು ಮಕ್ಕಳು, ಬಂಧು ಮಿತ್ರರೆಲ್ಲ ಪಾಲ್ಗೊಳ್ಳುವಂತೆ ಪಾಳಂತಲೆ ಕುಟುಂಬಸ್ಥರು ಕೋರಿದ್ದಾರೆ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಯುಗಾದಿ ಹಬ್ಬದ ಸಂಭ್ರಮಕ್ಕೆ ವರ್ಣರಂಜಿತ ಬಟ್ಟೆಗಳು 5-50% ಕಡಿತದೊಂದಿಗೆ. ಈ ಆಫರ್ ಮಾರ್ಚ್ 26 ಖರೀದಿಗಾಗಿ ಬನ್ನಿ PSR ಸಿಲ್ಕ್ ಸೈನ್ ಸ್ಯಾರೀಸ್, ಮೈಸೂರು ಮತ್ತು ಮಂಗಳೂರು. ಬಾಡಗರಕೇರಿ ಶ್ರೀ ಮೃತ್ಯುಂಜಯ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಆರಂಭಗೊಂಡಿದ್ದು ಈ ತಿಂಗಳ 12 ನಡೆಯಲಿದೆ. ಆ ಪ್ರಯುಕ್ತ ಇಂದು ಪೂರ್ವಾಹ್ನ 11 ನಿತ್ಯ ಪೂಜೆ, ತುಲಾಭಾರ, ಸಂಜೆ 7 ತೂಚಂಬಲಿ, ಉತ್ಸವ ಮೂರ್ತಿ ದರ್ಶನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಹಾವೇರಿ ಪೊಮ್ಮಕಡ ಕೂಟ ಗೋಣಿಗೊಪ್ಪ ಇಂಗಡ ಆದರೆಲ್ಲ ಮೀನ್ಯಾರು ನಮ್ಮೆ ಇದೆ. ಮಾರ್ಚ್ 19 ನಾರಾಚೆ ಪಳಕ 9:30 ಪೊನ್ನಂಪೇಟೆ ಕೊಡೋ ಸಮಾಜದ ನಡಪ. ನಮ್ಮೆರ ಮಾರಿಪತ್ತು ತರಾವರಿ ತೀನಿ ಮೇಳ, ಮಾರಾಟ ಮೇಳ, ಪೊಮ್ಮಕ್ಕ ಆಟಪಾಟ ಪೈಪೋಟಿ, ವಾಲಗತಾಟ ಪೈಪೋಟಿ, ಪೂ ಅಲಂಕಾರ, ರ್ಯಾಂಪ್ ವಾಕ್ ಅಲತೆ ಪಲತರ ಸಾಂಸ್ಕೃತಿಕ ಕಾರ್ಬಾರಿ ಏರ್ಪಡುತ್ತಿದೆ. ತೀನಿ ಮೇಳ ಪಿಂಜ ಮಾರಾಟ ಮೇಳಕ್ಕೆ ಪೊಮ್ಮಕ್ಕ ಪೆದ ನೋಂದಾವಣೆ ಮಾಡಿಯುಂಡು. ಅದರ ವಿವರ ಪಿಂಜ ಪೆದ ನೋಂದಾವಣೆ ಮಾಡಿಯೋಕ್ಕೆ ಸಂಪರ್ಕಿಸಿರಿ ಅಧ್ಯಕ್ಷಿಣಿ ಕೊಟ್ಟಂಗಡ ವಿಜುದೇವಯ್ಯ, ಅಡ್ಡೆಂಗಡ ಸವಿತಾ ನಂಜಪ್ಪ, ನೆಲ್ಲಮಕಡ ಪ್ರತಿಷ್ಠಾ ಮಾದಯ್ಯ. ಮೊಬೈಲ್ ನಂಬರ್ 9480 6531 83 9740 24 83 05 ಇಲ್ಲಿ 9448 5 4 7 5 3 0. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ವೆಸ್ಟ್ ನೆಮ್ಮಲೆ ಗ್ರಾಮ ಕಾಳಿಮಾಡ ಸುಧಾ ದಿನೇಶ್ ದಂಪತಿಯಡ ಮೋವೊ ಭವಿನ್ ಪೊನ್ನಣ್ಣಂಡ ದಂಡನೆ ಕಾಲ್ತ್ರ ಪುಟುನನ್ನಮ್ಮೆ ಇಂದು ಕುಂಜಿ ಭವಿನ್ ಪೊನ್ನಣ್ಣಂಗ್ ಶುಭಾಶಯ ಬಂದಿತ್ತು. ಪಪ್ಪ ಅಮ್ಮ ಕಾಳಿಮಾಡ ದಿನೇಶ್ ಸುಧಾ, ಅಕ್ಕ ಕಾಳಿಮಾಡ ಡಯಾನಾ ದೇಚಮ್ಮ, ಅವ್ವಯ್ಯ ಮಲ್ಲಿಗೆ, ಕುಂಜಪ್ಪ ಮಹೇಶ್, ತಾತ ಅವ್ವಯ್ಯ, ಅಯ್ಯ ಕುಟ್ಟಿರ ಪೂವಯ್ಯ, ಜಾಜಿ ಪೂವಯ್ಯ, ಬೋಜಿ ಮಾಮ ಸದಾ, ಪಿಂಜ ಬೆಂದು ಚಂಗಾದ್ಯ, ಕಾಳಿಮಾಡ ಭವಿನ್ ಪೊನ್ನಣ್ಣ, ಹ್ಯಾಪಿ ಬರ್ಡೇ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ, 22009 5. ನಂಬರ್ 2769 ಮಡಿಕೇರಿ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ಇದರ ನೂತನ ಕಟ್ಟಡದ ಗುದ್ದಲಿ ಪೂಜೆ ಇದೇ 10 ಶುಕ್ರವಾರ ಬೆಳಿಗ್ಗೆ 9 ಮಡಿಕೇರಿ ಕರವಾಲೆ ಭಗವತಿ ದೇವಸ್ಥಾನದ ಹತ್ತಿರವಿರುವ ಕರವಾಲೆ ಭಗವತಿ ದವಸ ಭಂಡಾರದಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನೋ, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ. ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಷರತ್ತುಗಳು ಅನ್ವಯ.